ಈ ಹಸಿ ಇದ್ದವು ಹಕ್ಕಿಗಳು ತಿನ್ನಕೋಲ್ಲ, ಹಣ್ಣಾದ್ರಷ್ಟೇ ಅವು ತಿನ್ನ, ಸ್ವಲ್ಪ ಸ್ವೀಟ್ನೆಸ್ಸು ಮತ್ತು ಬೇರೆ ಒಂಥರ ಚೆನ್ನಾಗಿ ಇರುತ್ತೆ, ಆ ಕಾರನೇ ಇರುತ್ತೆ. ಆ ಹಣ್ಣಾಗಿ ಅಥವಾ ಹಸಿ ನಾವು ಮಾರುಕಟ್ಟೆ ಮಾಡ್ಬೇಕಾದ್ರೆ ಹಸಿನೂ ತೆಗಿಬಹುದು, ಬಲ್ತಾವು ಅದನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ ಅದನ್ನ ಗಾಳಿ ಆಡದೆ ಇದ್ದಂಗೆ ಪ್ಯಾಕ್ ಮಾಡಿ ಯಾವಾಗ ಬೇಕಾದ್ರೆ ಅವಾಗ ಮಾರಾಟ ಮಾಡಬಹುದು. ಈ ಗಿಡದ ಮಹತ್ವ ಅಂದ್ರೆ ಈ ಬೇರೆ ಮೆಣಸು ಒಂದು ಸಲ ನೆಟ್ಟಿದ್ರೆ 6 ತಿಂಗಳ ತನಕ ತನ್ನ ಜೀವಿತಾವಧಿಯಲ್ಲಿ ಎಲ್ಲ ಕಾಯಿ ಕೊಟ್ಟು ಮುಗಿಸುತ್ತೆ. ಆದ್ರೆ ಇದು ಆಗಲ್ಲ, ಇದರ ಕಾಂಡ ದಪ್ಪವಾಗಿದ್ದು 2-3 ವರ್ಷ ತನಕ ನಾವು ಹಾಗೆ ಇರುತ್ತೆ. ಮತ್ತೆ ಈ ಬೇರೆ ಮೆಣಸಿಗೆ ಬಂಚಿ ಅವು ಸೊರಗು ರೋಗ, ಗಂಜಾಣು ರೋಗ, ಎಲ್ಲ ರೋಗವನ್ನು ನಾವು ಗಮನಿಸ್ತೀವಿ. ರಾಸಾಯನಿಕಗಳ ಉಪಯೋಗ ಅದಕ್ಕೆ ನಿರಂತರವಾಗಿರುತ್ತದೆ. ಆದರೆ ಈ ಮೆಣಸಿಗೆ ಯಾವುದೇ ರೀತಿಯ ರೋಗ ಕೀಟ ಬಾಧೆ ಇಲ್ಲ, ನಾವು ನೋಡೋದಿಲ್ಲ. 2 ವರ್ಷ ಆದ್ಮೇಲೆ ಅದಾಗೆ ನಾವು ಎಲೆಗಳನ್ನು ದುರಿಸಿ ಹೋಗುತ್ತೇವೆ. ನಾ ಅಲ್ಲಿಯ ತನಕ ಸ್ವಲ್ಪ ತೇವಾಂಶ ಸ್ವಲ್ಪ ಗೊಬ್ಬರ ಹಿಂಗೆ ಹಾಕಿ ನಾವು ಪೋಷಣೆ ಮಾಡಿದ್ರಲ್ಲೇ ಅದು 2-3 ವರ್ಷ ತನಕ ಇರುತ್ತೆ. ನಮ್ಮ ಕಾಲೇಜಲ್ಲಿ ಆಲ್ರೆಡಿ 3 ವರ್ಷದ ಸಸಿಗಳು ಇದಾವೆ. ಒಂದು ಸಸಿಯಲ್ಲಿ ಒಂದು 200-250 ಗ್ರಾಮ್ ಕಾಯಿ ಕೊಚ್ಚಿ ಬಿಡುತ್ತೆ, ಮತ್ತು ವರ್ಷ ಪೂರ್ತಿ ಇದು ಕಾಯಿ ಬಿಡ್ತಾನೆ ಇರತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಸಣ್ಣ ಸಣ್ಣ ಕಾಯಿ ಹೂಗಳು ಬಿಡ್ತಾನೆ ಇರತ್ತೆ. ಅಂದ್ರೆ ಅದಕ್ಕೆ ತಂಪಿರ್ಬೇಕು, ಯಾವಾಗ್ಲೂ ತಂಪ ನೆಲ ಬುಡ ತಂಪಿರ್ಬೇಕು. ಇವನ್ ನೀರ್ ಹಾಕದಿದ್ರು ಅದು ತನ್ನ ಸಾಮರ್ಥ್ಯದೊಂದಿಗೆ ಇರುತ್ತೆ. ಪ್ರತಿ ಸಲ ಪಾಲಿ ಹೌಸ್ ಅಲ್ಲಿ ಒಂದು 50 ಗಿಡಗಳು ನೆಟ್ಟಿದೀವಿ ಸುತ್ತಲೂ ಪಾಲಿ ಹೌಸ್ ಅಲ್ಲಿ. ನಮಗೆ ಯಾವಾಗ ಬೇರೆ ಬೆಳೆಗಳಿದ್ದಾಗಲಷ್ಟೇ ನೀರುಗಳನ್ನು ನಾವು ಹಾಕ್ತೀವಿ, ಇನ್ನು ಉಳಿದ ಸಮಯದಲ್ಲಿ ನೀರು ಹಾಕಕ್ಕೆ ಹೋಗಲ್ಲ. ಆದರೂ ಅವು ತಮ್ಮ ಸಾಮರ್ಥ್ಯ ನೆಲದ ತೇವಾಂಶವನ್ನು ಉಪಯೋಗಿಸಿ ಸದೃಢವಾಗಿದ್ದಾವೆ. ಅಂದ್ರೆ ಆಳವಾಗಿ ಹೋಗುತ್ತೆ, ಆಳವಾಗಿ ಹೋಗುತ್ತೆ, ಕಾಂಡನೂ ದಪ್ಪ ಇರುತ್ತೆ. ಈ ದಪ್ಪ ಇರೋದ್ರಿಂದ ಅದು ಆಳಕ್ಕೆ ಹೋಗೇ ಹೋಗುತ್ತೆ, ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗಿ ಅಲ್ಲಿಂದ ತೇವಾಂಶ ತಗೊಳ್ಳೋದು ಮಾಡುತ್ತೆ. ಇದು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಈ ಮೆಣಸು ರಾಸಾಯನಿಕ ಮುಕ್ತ ಸಾವಯವ ಮೆಣಸು, ಯಾವುದೇ ರೋಗ ಇಲ್ಲ, ಕೀಟ ಬಾಧೆ ಇಲ್ಲ, ಹಾಗಾಗಿ ನಾವು ಯಾವುದೇ ಸಿಂಪರಣೆ ಮಾಡಲ್ಲ. ಹಾಗಾಗಿಬಿಟ್ಟು ಇದು ಸಾವಯವ ಅಂತ ನಾವು ಹೇಳಬಹುದು. ಯಾವ ರೋಗ ಬರಲ್ಲ, ಯಾವ ರೋಗದ ಅಂತ ಬಾಧೆ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ನಾವು ದಿನ ಯೂಸ್ ಮಾಡುವ ಮೆಣಸಲ್ಲಿ ಒಂದಲ್ಲ ಒಂದು ಸೊರಗು ರೋಗ ಅವೆಲ್ಲ ಇದ್ದಿದ್ದೆ. ನೆಡುಮಟ್ಟ ಬೆಳೆಯುತ್ತಿದ್ದ ಒಂದು 5-6 ಫೀಟ್ ತನಕ ಬೆಳೆಯುತ್ತೆ. ಹಾಗಾಗ್ಬಿಟ್ಟು ನಾವೀಗ ರೈತರಿಗೆ ಹೇಳ್ಬೇಕಾದ್ರೂ ಪಕ್ಕ ಪಕ್ಕ ಹಾಕೊಳ್ಳಂಗಿಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾವ ಮೆಣಸು ಬೆಳಿತೀವಲ್ಲ 60 ಸೆಂಟಿಮೀಟರ್ 40 ಸೆಂಟಿಮೀಟರ್, ಇದಕ್ಕೆ ಅಂತರ 1-2 ಮೀಟರ್ ಅಂತರವರು ಇರಬೇಕಾಗತ್ತೆ. ನಾಟಿ ಮಾಡಿ ಎತ್ತರ ಇರುತ್ತೆ, ಎತ್ತರ ಇರುತ್ತೆ, ಅಗಲನು ಹಾಗೆ ಕೊಂಬೆಗಳು ಬಂದು ಅಗಲನು ಆಗುತ್ತೆ. ಅಂದ್ರೆ ಒಂದು ಸಾರಿ ನಾವು ಕಟಾವು ಮಾಡಿದ್ರೆ 1/4 ಕೆಜಿ ಅಷ್ಟು ಮೆಣಸಿನಕಾಯಿ ಆ ರೀತಿ ಬಲ್ತದ್ದು ಅಷ್ಟು ಗಾತ್ರದ ಗಿಡದಿಂದ ನಾವು ತಗೋಬಹುದು. ಆದ್ರೆ ಎಲ್ಲಾ ಕಾಲದಲ್ಲಿ ಬರ್ತಾ ಇರ್ತಂದ್ರೆ ಕಟಾವು ಮಾಡ್ತಾನೆ ಇರ್ಬೇಕು. ಹಣ್ಣಾಗಿದ್ದೆಲ್ಲ ತಗೊಳ್ತಾ ಇರ್ಬೇಕು, ಒಣಗಿಸ್ಬಿಟ್ಟು ಹಂಗೆ ಇಟ್ಕೋಬಹುದು. ಆ ಖಾರ ಏನಿದೆಯಲ್ಲ ಒಂದೇ ಸಲ ಹೋಗಲ್ಲ, ನಾವು ಇಟ್ಟು ಸಂಗ್ರಹಣ ಮಾಡಿ ಇಟ್ಬಿಟ್ಟು ನಮಗೆ ಯಾವಾಗ ಬೇಕೋ ಅವಾಗ ಮಾರಾಟನೂ ಮಾಡಬಹುದು. ಅಂದ್ರೆ ಹಣ್ಣಾದ್ಮೇಲೆ ಒಣಗಿಸ್ಬೇಕು, ಹಣ್ಣಾದ್ಮೇಲೆ ಒಣಗಿಸಿದ್ರೆ ಬೇಗನೆ ಅದರ ಒಣಗುತ್ತೆ. ಕಾಯಾಗಿ ಒಣಗಿಸಿದ್ರೆ ಆಗ ಏನ್ ಕಲರ್ ಇರತ್ತಲ್ಲ ಹಸಿರಿದ್ದಾಗ ಕಲರ್ ಸ್ವಲ್ಪ ವೈಟ್ ಬರುತ್ತೆ, ಅದು ಹಣ್ಣಾಗಿದ್ರೆ ಕೆಂಪು ಕಲರೇ ಅದರಲ್ಲಿ ಇರತ್ತೆ. ಇದರ ಒಂದು ಔಷಧಿ ಗುಣ ಅಂದ್ರಲ್ಲ ಏನಿರ್ಬೋದು ಔಷಧಿ ಕೂಡ? ಈಗ ನಮ್ಮಲ್ಲಿ ಈಗ ಆಸಿಡಿಟಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದ್ದಾಗ ಈ ಇದನ್ನ ಉಪ್ಪಿನ ಜೊತೆ ಸೇವಿಸಿದ್ರೆ ಆಸಿಡಿಟಿ ಕಡಿಮೆ ಆಗುತ್ತೆ. ಇನ್ನೊಂದು ಈ ಹಣ್ಣನ್ನ ಮಜ್ಜಿಗೆ ಸೇರಿಸಿ ಮೆಣಸನ್ನ ಹಾಕಿ ಕುಡಿದ್ರೆ ಮಲಬದ್ಧತೆಯನ್ನು ನಿವಾರಣೆ ಆಗುತ್ತೆ. ಇನ್ನೊಂದು ಜಂತು ಹುಳ ನಿವಾರಣೆಗಾಗಿನೂ ಇದನ್ನು ಉಪಯೋಗಿಸ್ತಾರೆ. ಅಲ್ಲದೆ ಗಾಯದಲ್ಲಿ ಈಗ ನಾಯಿ ಕಚ್ಚಿರ್ಬೋದು ಅಥವಾ ಯಾವುದೇ ಒಂದು ಗಾಯ ಆದಲ್ಲೂ ಇದರ ಎಣ್ಣೆ ಅಥವಾ ಎಣ್ಣೆ ಬೇರೆ ಬೇರೆ ಪದಾರ್ಥ ಸಾಂಬಾರು ಮಾಡಿದ ಎಣ್ಣೆಯಲ್ಲಿ ಇದನ್ನು ಮುಖ್ಯ ಒಂದು ಪದಾರ್ಥವಾಗಿ ಉಪಯೋಗಿಸಿದಾಗ ಅದು ಬಹಳ ಬೇಗನೆ ಮಾಸುತ್ತೆ. ಮೊದಲೆಲ್ಲ ನಮ್ಮ ಕಾಲಲ್ಲಿ ಮುಳ್ಳು ಸೇರಿಸಿದಾಗ ಮುಳ್ಳನ್ನು ಆಳದಲ್ಲಿದ್ದರೆ ಇದರ ಈ ಮೆಣಸಿನ ಒಂದು ಹನಿ ರಸ ಬಿಟ್ಟು ಅಲ್ಲಿಂದ ಅದು ಸಲೀಸಾಗಿ ಹೊರಗಡೆ ಬರುವಂಥ ಈ ಆ ಪದ್ಧತಿ ಈಗೂ ನಮ್ಮ ಹಳ್ಳಿಗಳಲ್ಲಿ ನಾವು ಕಾಣಬಹುದು. ಅಷ್ಟು ಖಾರ ಇರುತ್ತೆ, ನಾವು ಮಜ್ಜಿಗೆಗಳು ಸೇರಿಸ್ಕೊಂಡು ಕುಡಿಯೋದು ಅದೆಲ್ಲ ಹೇಗೆ? ಖಾರ ಇದ್ರು ತಂಪು ಅಂತ ಹೇಳಿದ್ನಲ್ಲ ಮೊದಲೇ, ಆ ಒಂದು ವಿಶೇಷ ಗುಣ ಈ ಇದ್ರಲ್ಲಿದೆ. ಬೇರೆ ಹಸಿ ಮೆಣಸಲ್ಲಿ ನಾವು ಕೊಟ್ಟರೆ ಮತ್ತೆ ಅದು ಅಸಿಡಿಟಿಯನ್ನ ಹೆಚ್ಚಿಗೆ ಮಾಡತ್ತೆ, ಇದು ಕಡಿಮೆ ಮಾಡತ್ತೆ. ಅದೇ ಇದರ ಔಷಧಿಯ ಗುಣ. ಅಂದ್ರೆ ಔಷಧಿ ಕಂಪನಿಗಳು ಇದನ್ನ ಬಳಸ್ಕೊಳ್ತಾರೆ, ಇದರ ಬೇಡಿಕೆ ಬಹಳ ಹೆಚ್ಚಿಗೆ ಆಗಿದೆ. ಔಷಧಿ ಕಂಪನಿಗಳು ಆಂಧ್ರ, ತೆಲಂಗಾಣ ಮತ್ತೆ ಅಹಮದಾಬಾದ್ ಆ ಕಡೆ ಎಲ್ಲ ಇದನ್ನ ಬಹಳ ಬೇಡಿಕೆ ಇದೆ. ನಮ್ಮ ಈ ಸಿರ್ಸಿಯಿಂದಾನೇ ಒಂದು ವರ್ಷಕ್ಕೆ ಒಂದು ಕ್ವಿಂಟಲ್ ಅಷ್ಟು ತಗೊಂಡ್ಕೊಂಡು ಹೋಗಿದ. ಎಲ್ಲ ರೈತರು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೊಡಿ, ಯಾಕಂದ್ರೆ ಇವು ಎಲ್ಲರ ಮನೆಯಲ್ಲೂ ಒಂದು ಎಕರೆ ಎಕರೆ ಎಲ್ಲ ಬೆಳೆಯಲ್ಲ. ಈ ಮನೆ ಹಿತ್ತಲಲ್ಲಿರುವಂತ ತೋಟದಲ್ಲಿರುವಂತ ಒಂದು ಐದಾರು ಗಿಡದಿಂದ ಎಷ್ಟು ಅವ್ರಿಗೆ ಉಪಯೋಗಕ್ಕೆ, ಆದ ನಂತರ ಮಿಕ್ಕಿದ್ದನ್ನ ಒಣಗಿಸಿ ಅದು ಸಂಗ್ರಹಿಸಿ 100 ಗ್ರಾಮ್ ಇರಬಹುದು, 1/2 ಕೆಜಿ ಇರಬಹುದು, 1 ಕೆಜಿ. ಇಲ್ಲಿ ನಮ್ಮ ಈ TSS ಇದರಲ್ಲಿ 100 ಗ್ರಾಮು ತಗೊಳ್ತಾರೆ, 50 ಗ್ರಾಮು ತಗೊಳ್ತಾರೆ. ಅದೇ ಅದಕ್ಕೆ ತಕ್ಕಂಗೆ ತರವನ್ನು ನಿಗದಿಪಡಿಸ್ಬಿಟ್ಟು ರೈತರಿಂದ ತಗೊಳ್ತಾರೆ. ಹಾಗೆ ಬಿಟ್ಟು ಅವರೆಲ್ಲ ಬಂದಿರೋದು ಎಲ್ಲ ಒಟ್ಟುಗೂಡಿ 1 ಕ್ವಿಂಟಲ್, 1/2 ಕ್ವಿಂಟಲ್, 50 ಕೆಜಿ, 1 ಕೆಜಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ. ಕಮರ್ಷಿಯಲ್ ಮಾಡಿದ್ರು ಏನು ಸಮಸ್ಯೆ ಇಲ್ಲ? ಕಮರ್ಷಿಯಲ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಯಾವುದೇ ಬೆಳೆಯನ್ನ ಬೆಳೆದ ಸುತ್ತಲೂ ಅಂತರ್ಬೆಳೆಯಾಗಿ ಅಂದ್ರೆ ಬಾರ್ಡರ್ಗಳೇ ಹಾಕಿ ಬೆಳೆದ್ರೆ, ಅಂದ್ಯದಲ್ಲಿ ಬೆಳೆದ್ರೆ ಇದನ್ನ ಮತ್ತೆ ಇವು 1 ವರ್ಷಕ್ಕೂ 2-3 ಬಹುವಾರ್ಷಿಕ ಇರೋದ್ರಿಂದ ಬಾರ್ಡರ್ ಅಲ್ಲಿ ಸುತ್ತಲೂ ಅಥವಾ ಮರದ ತಂಪಿನಲ್ಲಿ, ಈ ತೋಟದಲ್ಲಿ ತಂಪು ಈ ಗಿಡದ ನೆರಳಿನಲ್ಲಿ ಹಾಕ್ರೆ ಬರುತ್ತೆ. ಕರಾವಳಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಇದು ತೋಟದಲ್ಲಿ ಎಲ್ಲರ ಮನೆಯಲ್ಲೂ ನಾವು 1-2 ಗಿಡ ನೋಡೇ ನೋಡ್ತೀವಿ. ಅದು ಬಯಲುಸೀಮೆಯಲ್ಲಿ ಬರಲಿ, ಬಯಲುಸೀಮೆಯಲ್ಲಿ ಬರಲ್ಲ ಅಂತಲ್ಲ, ಇನ್ನೂ ಯಾರು ಅದನ್ನ ಅದ್ರ ಮಹತ್ವ ಪ್ರಯತ್ನ ಮಾಡಿಲ್ಲ, ನೋಡೇ ಇಲ್ಲ, ಎಷ್ಟೋ ನೋಡೇ ಇಲ್ಲ ಎಷ್ಟೋ ಜನ. ಅದನ್ನು ಮುಂದಿನ ದಿನಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅರಿತು ಆ ರೈತರು ಅಳವಡಿಸ್ಕೊಳ್ತಾರ ಅಂತ ನಂಬಿಕೆ ಇದೆ. ಇನ್ನು ಏನ್ ಹೇಳ್ತೀರಿ ಇಂತ ಒಂದು ಮೆಣಸಿನ ಕುರಿತು? ಇದು ಈ ಪ್ರಸ್ತುತ ಸಂದರ್ಭದಲ್ಲಿ ಈ ಸಾವಯವ ಏನು ಮುನ್ನೆಲೆಗೆ ಬರ್ತಾ ಇದೆ, ಸಾವಯವ ಪದ್ಧತಿಗೆ ಇದು ಬಹಳ ಉಪಯುಕ್ತವಾದ ಒಂದು ಮೆಣಸು. ಸಾವಯವ ಪದ್ಧತಿಗೆ ತನ್ನ ಎಲ್ಲ ಗುಣಗಳನ್ನು ಕೊಟ್ಟು ಅದನ್ನು ಒಗ್ಗಿಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಒಂದು ಒಂದು ಮೆಣಸು ಅಂತ ಹೇಳ್ಬೋದು. ಅದಲ್ಲದೆ ಈ ರೈತರ ಆದಾಯ ದ್ವಿಗುಣಕ್ಕೆ ಇದು ಒಂದು ಸಹಕಾರಿಯಾಗತ್ತೆ. ಯಾಕೆಂದರೆ ಇದರ ಬಹಳ ಕೇರ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಅದು ತಾನಾಗೆ ಬರುತ್ತೆ. ಅಷ್ಟು ಬೇರೆ ಸಿಂಪರಣೆ ಇಲ್ಲ, ಯಾವುದೇ ಬೇರೆ ಕಟಾವು ಮಾಡೋ, ಓನ್ಲಿ ಈ ಮಲೆನಾಡು ಈ ಕರಾವಳಿ ಪ್ರದೇಶದಲ್ಲಿ ಮಂಗನ ಕಾಟ ಒಂದು ಸ್ವಲ್ಪ ಕೋತಿಗಳು ಇದರ ಚಿಗುರನ್ನು ತಿಂದ್ಬಿಡ್ತವೆ, ಅದೊಂದು ಸಮಸ್ಯೆ ಇದೆ. ಅದು ಬಿಟ್ಟರೆ ಇನ್ಯಾವುದೇ ಸಮಸ್ಯೆ ಈ ಇದಕ್ಕಿಲ್ಲ. ಅವು ಕಾಯಿ ತಿನ್ನಲ್ಲ, ಚಿಗುರು ತಿಂದ್ಬಿಡುತ್ತೆ. ಮೇಲೆ ಕಾಯಿ ಏನು ಹೂವು ಏನು ಬರ್ತಾ ಇರ್ತಾವಲ್ಲ, ಆ ಚಿಗುರನ್ನೇ ತಿಂದ್ಬಿಡುತ್ತೆ, ಅದು ಒಂದೇ ಸಮಸ್ಯೆ. ಅದರಿಂದ ಒಂದು ರಕ್ಷಣೆ ಈ ಮಲೆನಾಡು ಭಾಗದ ರೈತರು ಕರಾವಳಿ ಪ್ರದೇಶ ರೈತರು ಪಡ್ಕೊಂಡ್ರೆ ಅದಕ್ಕೆ ಮತ್ತೆ ಯಾವುದೇ ವೈರಿನೂ ಇಲ್ಲ. ಇದನ್ನ ಅಡಿಗೆಯಲ್ಲಿ ಹಸಿ ಮೆಣಸಿನಕಾಯಿಗೆ ಪರ್ಯಾಯವಾಗಿ ಬಳಸಬಹುದು. ಆದ್ರೆ ಆ ಕಲರ್ ಏನ್ ಹೇಳ್ತೀವಲ್ಲ, ಕಲರ್ ಅಷ್ಟು ನೀವು ಬ್ಯಾಡಗಿ ಮೆಣಸು ಬಳಸಿದ ಕಲರ್ ಈ ಮೆಣಸಿಗೆ ಬರಲ್ಲ, ಆದ್ರೆ ಖಾರ ಬರುತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಈ ಒಂದು ಅವಲಕ್ಕಿ ಮಾಡ್ಲಿಕ್ಕೆ ಆಗ್ಬೋದು, ಆಮೇಲೆ ಚಟ್ನಿ ಗೊಜ್ಜು ಅವಕ್ಕೆಲ್ಲ ಇದನ್ನ ಇಲ್ಲಿ ಜನರು ಬಳಸ್ತಾರೆ. ಸಾಂಬಾರ್ ಮಾಡ್ಲಿಕ್ಕೆ ಯಾಕಂದ್ರೆ ಸ್ವಲ್ಪ ಕಲರ್ ಸಮಸ್ಯೆ ಇರೋದ್ರಿಂದ ಅದ್ರೊಂದು ಜೊತೆಗೆ ಸೇರಿಸ್ಬಿಟ್ಟು ಮಾಡ್ತಾರೆ. ಇದೊಂದು 4 ಮೆಣಸು ಹಾಕ್ರೆ, ಈ ಬ್ಯಾಡಗಿ ಮೆಣಸು ಒಂದು 4 ಹಾಕ್ಬಿಟ್ರೆ ಖಾರ ಒಂದು ಸ್ವಲ್ಪ ಕಲರ್ ಬರುತ್ತೆ, ಖಾರನೂ ಇರುತ್ತೆ, ದೇಹಕ್ಕೂ ಹಿತವಾಗಿರುತ್ತೆ. ಇಷ್ಟೆಲ್ಲ ಮೆಣಸಿನ ಅಂದ್ರೆ ನಿಸರ್ಗ ಎಷ್ಟೆಲ್ಲ ಸೃಷ್ಟಿ ಮಾಡಿದೆ ಅನಿಸ್ಬಿಡುತ್ತೆ. ಸೂಜಿ ಮೆಣಸು ಕೂಡ ಅದರಲ್ಲಿ ಒಂದು. ಹಾಗೆ ನೋಡಿದ್ರೆ ನೀವು ಹೇಳಿದ್ರಿ ಇದೊಂದು ಮೂಲ ಮೆಣಸಿನ ಗಿಡದ ಬೆಳೆ ಅಂತ, ಹೌದಲ್ಲ? ಹೌದೌದು. ಯಾಕಂದ್ರೆ ಅಲ್ಲಿಂದ ಈ ಗಾತ್ರ ಯಾವುದೇ ಈಗ ಟೊಮೆಟೊ ಇರ್ಬೋದು ಯಾವ್ದೇ ಇರ್ಬೇಕು, ನಮ್ಮಲ್ಲಿ ಈಗ 1/2 ಕೆಜಿ ದೊಡ್ಡ ದೊಡ್ಡ ಟೊಮೆಟೊ ಬಂದಿರೋದು ಸಣ್ಣ ಚೆರಿ ಟೊಮೆಟೊ ಇಂದಾನೆ. ಯಾವುದೇ ದೊಡ್ಡ ಗಾತ್ರದ ತರಕಾರಿ ಸಣ್ಣ ಅಭಿವೃದ್ಧಿಪಡಿಸಿದ್ದು ಸಣ್ಣ ಮೆಣಸಿಂದ. ಆ ಮೂಲ ಗುಣಗಳನ್ನ ಹೊರತಾಗಿ ನಾವು ಇದನ್ನ ಇನ್ನೂ ಅಭಿವೃದ್ಧಿ ಪಡಿಸಬಹುದು. ಇದರಲ್ಲಿರುವ ಕ್ಯಾಪ್ಸಿಸಿನ್ ಅಂತ ಹೇಳ್ತೀವಿ, ಅದರ ಪಂಜನ್ಸಿ, ಅದರ ಸಾಂದ್ರತೆ ಎಷ್ಟಿದೆ, ಅವೆಲ್ಲ ಪರೀಕ್ಷೆ ಹಂತದಲ್ಲಿ ಮುಂದೆ ಸಂಶೋಧನೆ ಆ ವಿಭಾಗದಲ್ಲಿ ಮಾಡ್ತಾ ಇದೀವಿ. ಆವಾಗ ಡಿಫ್ರೆನ್ಸ್ ಏನು ಇದಕ್ಕೆ ಅದಕ್ಕೂ ಸಹಜವಾದ ವ್ಯತ್ಯಾಸ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಮಹಾವಿದ್ಯಾಲಯ ಕಾರ್ಯ ಪ್ರವೃತ್ತವಾಗಿ ನಿಂತಿದೆ. ರೈತರಿಗೆ ಸಸಿಗಳು ಬೇಕಾಗಿದ್ದರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಸಂಪರ್ಕಿಸಬಹುದು. ನಮ್ಮ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಸಸ್ಯಾಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಸಸಿಗೆ ನಾಮಿನಲ್ ಪ್ರೈಸ್ 3-5 ರೂಪಾಯಿ, 3-4 ರೂಪಾಯಿ ಇರುತ್ತೆ. ಹೆಚ್ಚಿಗೆ ತಗೊಂಡೋಗಿದ್ರೆ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು 10 ಹಿಂಗೆ ತಗೊಂಡ್ರೆ 5 ರೂಪಾಯಿ ಒಂದು ಸಸಿಗೆ. ನಮ್ಮ ವಿದ್ಯಾರ್ಥಿಗಳು ಅವರ ಈ ಕೌಶಲಾಭಿವೃದ್ಧಿ ತರಬೇತಿ ಅಂಗವಾಗಿ ಇದನ್ನು ನಾವು ಅವರಿಗೆ ಕಲಿಯುವುದರ ಜೊತೆಗೆ ಗಳಿಸುವ ಒಂದು ಯೋಜನೆಯಲ್ಲಿ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಅದು ರೈತರು ಉಪಯೋಗ ಮಾಡಿಕೊಳ್ಬೇಕು, ರೈತರು ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಈ ರೀತಿಯ ಬೆಳೆಗಳಿಗೆ ಉತ್ತೇಜನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ರತ್ನಾಕರ್ ಶೇಟ್ ಅವರೇ. ಈ ಸೂಜಿ ಮೆಣಸು, ಸೂಜಿ ಮೆಣಸಿನಕಾಯಿನ ಅಂತಾರೆ ಇದಕ್ಕೆ, ಈ ಬೆಳೆ ಕುರಿತು ಅದರ ಔಷಧೀಯ ಗುಣ ಮತ್ತು ಅದು ಹೇಗೆ ಉಪಯುಕ್ತ, ಅದರ ಬಳಕೆ ಹೇಗೆ, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸೂಜಿ ಮೆಣಸು ಮತ್ತು ಅದರ ಮಹತ್ವ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರಿಂದ ಮಾಹಿತಿಯನ್ನು ಕೇಳಿದರೆ ಇವರೊಡನೆ ಎಚ್ಬಿ ರಾಮಡಗಿ. ಕೇಳಿ, ಜೊಯ್ಡಾ ತಾಲೂಕು ಪ್ರಧಾನಿ ಗ್ರಾಮದ ಗೌರಿ ಭಾಗವತ್ ಪರೋಲಿ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇವರೊಡನೆ ಕಾರ್ಯಕ್ರಮದಲ್ಲಿ ಎಚ್ಬಿ ರಾಮಡಗಿ. ನಮಸ್ಕಾರ ಗೌರಿ. ನಮಸ್ಕಾರ ಸರ್. ಇದೇ ಊರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು? ಇಲ್ಲ ಸರ್, ನಾವು ಈಗ ಅವ್ರು ಮಾತಾಡಿದ್ರಲ್ಲ, ಅವ್ರೇ ನಮ್ಮೂರು. ಆ ಕಡೆಯಿಂದ ಯಲ್ಲಾಪುರದಿಂದಾನೇ ನಾವು ಬಂದಿದ್ದು, ಕೊಡಸಳ್ಳಿ ಡ್ಯಾಮ್ ಪ್ರಾಜೆಕ್ಟ್ ಇಂದ ಬಂದಿದ್ದು ನಾವು ಇಲ್ಲಿ. ನಮ್ದು ಖರೀದಿ ಲ್ಯಾಂಡ್. ಕೊರಸಳ್ಳಿ ಡ್ಯಾಮ್ ಪ್ರಾಜೆಕ್ಟ್ ಬಂದ ನಂತರ ಜಾಗ ಎಲ್ಲ ಬಿಡಿಸ್ಬಿಟ್ರ, ನೀರು ತುಂಬಿತ್ತಲ್ಲ, ಅದ್ರಕ್ಕಿಂತ ಒಂದು 4 ವರ್ಷ ಮೊದಲೇ ಬಂದಿದ್ದು ಸರ್ ನಾವು ಇಲ್ಲಿ. ನೀರು ಬರುತ್ತೆ, ನೀರು ತುಂಬುತ್ತೆ, ನಾವು ಹೆಂಗ್ ಬಿಡಬೇಕಾಗುತ್ತೆ ಮೊದಲೇ ಬಿಡೋದಂತ ಗೊತ್ತಿತ್ತು. ಮತ್ತೆ ಕೊಡೋ ಪುನರ್ವಸತಿ ಹೆಂಗಿರ್ತದ ಅನ್ನೋ ಹೆದರಿಕೆನಲ್ಲಿ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಲ್ಯಾಂಡ್ ತಗೊಂಡು ಬಂದಿದ್ದು ನಾವು. ಪುನರ್ವಸತಿ ಏನು ಕೊಟ್ರ ಅವಾಗ? ಕೊಟ್ಟಿದ್ದಾರೆ ಸರ್, ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ. ಜಮೀನ್ ಕೊಟ್ಟಿದ್ದಾರೆ, 5 ಎಕರೆ ಇರೋರಿಗೆ 3 ಎಕರೆ ಕೊಟ್ಟಿದ್ದಾರೆ, 2 ಎಕರೆ ಇರೋರಿಗೆ 3 ಎಕರೆ ತನಕ ಕೊಟ್ಟಿದ್ದಾರೆ. ಲಾಸ್ಟ್ ಅಂದ್ರೆ 3 ಎಕರೆ, 10 ಎಕರೆ ಇದ್ರು 3 ಎಕರೆ ಈ ತರ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ರು? ನಮಗೆ ಕೊಟ್ಟಿಲ್ಲ ಸರ್, ನಮ್ಗೆ ಇಲ್ಲಿ ತಗೊಂಡಿದ್ದಕ್ಕೆ ನಾವು ಬೇಡ ಅಂತ ಹೇಳಿ ತಗೊಂಡಿದ್ದ. ಮನೆ ಕಟ್ಕೊಳಕ್ ಒಂದಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಹೇಗಿತ್ತು ವಾತಾವರಣ? ಇಲ್ಲಿ ಬಂದವಾಗ ನಮ್ಮಲ್ಲಿ ರೋಡಿನ ಸೌಕರ್ಯ ಇದ್ದಿದ್ದಿಲ್ಲ, ಕರೆಂಟ್ ಇದ್ದಿದ್ದಿಲ್ಲ ಸರ್, ಮನೆ ಇದ್ದಿದ್ದಿಲ್ಲ ಇರಕ್ಕೆ, ಮಕ್ಕಳೆಲ್ಲ ತುಂಬಾ ಸಣ್ಣವರಿದ್ರು. ಬಂದು ನೋಡಿದ್ರೆ ನಾವು ಅವಾಗ ಹಳ್ಳಿನಲ್ಲಿ ಇದ್ದಿದ್ದು, ಹಳ್ಳಿ ಅಂದ್ರೆ ಎಷ್ಟು ಹಳ್ಳಿ, ದಿವ್ಸಕ್ ಒಂದೇ ಬಸ್ ಬರೋದು ನಮ್ಮ ಹಳ್ಳಿಗೆ, ಅಂತ ಹಳ್ಳಿನಲ್ಲಿ ಇರೋದು ಸರ್ ನಾವು. ಮತ್ತೆ ಸರ್ವಋತು ರಸ್ತೆ ಇಲ್ಲ ಆವಾಗ ನಮ್ಮೂರಲ್ಲಿ, ಶಾತೋಡ್ಡಿ ಅಂತ ನೀವು ಕೇಳಿರ್ಬೇಕು, ಈಗಿನ ಜೋಗ್ ಫಾಲ್ಸ್ ಇದೆ ನೋಡ್ರಿ, ಅದ್ಲ ಹತ್ರದಲ್ಲೇ ಇತ್ತು ನಮ್ಮೂರು, ಅಲ್ಲಿದ್ದವ್ರು ನಾವು. ಸತೋಡಿ ಫಾಲ್ಸ್ ಹತ್ರ ಇದ್ದಿದ್ದು ಅಂದ್ರೆ ಜಲಪಾತ ನೋಡ್ಕೊಂತಾನೆ. ನಾವು ಸ್ಕೂಲ್ ಡೇಸ್ ಅಲ್ಲೆಲ್ಲ ವೀಕೆಂಡ್ ಗೆ ಹೋಗೋದು ಅಲ್ಲಿ ಜೋಗ್ ಫಾಲ್ಸ್ ಗೆ ಹೋಗೋದು, ಸತೋಡಿ ಜೋಗ ಪಿಕ್ನಿಕ್ ಅಂತ ಇಡೋದೇ ಅಲ್ಲಿ. ಈಗನು ಹೋಗ್ತೀರಾ? ಈಗಲೂ ಹೋಗ್ತೀವಿ. ಏನ್ ಆಕರ್ಷಣೆ ಇಲ್ಲಿ? ತುಂಬಾ ಚೆನ್ನಾಗಿದೆ ಸರ್, ಈ ನಿಮ್ಮ ಫೇಮಸ್ ಜೋಗ್ ಫಾಲ್ಸ್ ಇದೆ ಅಲ್ಲ, ಅದಕ್ಕಿಂತಲೂ ಚೆನ್ನಾಗಿದೆ ಶಾತೋಡಿ ಫಾಲ್ಸ್. ನೀವು ಒಂದ್ಸರಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ. ಏನ್ ವಿಶೇಷ ಹೇಳಿ ನೀವು? ಏನ್ ಸ್ಪೆಷಲ್? ತುಂಬಾ ನೀರಿದೆ, ಮತ್ತೆ ಅಲ್ಲಿ ಹೋದ್ರೇನೆ ಗೊತ್ತಾಗೋದು, ಇದು ನೇಚರ್ ತುಂಬಾ ಚೆನ್ನಾಗಿದೆ ಅಲ್ಲಿ. ಅಲ್ಲಿ ಕುಂತು ಊಟ ಮಾಡ್ಲಿಕ್ಕೆ ಎಲ್ಲ ನಾವೇ ಕುಕಿಂಗ್ ನಾವೇ ಮಾಡ್ಕೋಬೇಕು. ಈಗೆಲ್ಲ ಆಗಿದಾವೆ ಹೋಟೆಲ್ ತರದ್ದು, ಪಾರ್ಸಲ್ ಎಲ್ಲ ಕೊಡ್ತಾರೆ, ತಿಂದು ಎಂಜಾಯ್ ಮಾಡಿ ಬರ್ಬೋದು. ಹಾ, ತುಂಬಾ ಖುಷಿ ಆಗ್ತದೆ. ಈ ಕಡೆ ಎಲ್ಲ ಜಂಜಾಟನು ಮರಿತೀರಿ, ಹಂಗಿದೆ ಪ್ಲೇಸ್ ಮಾತ್ರ. ಈಗ ಫೋಟೋಳಿಯೊಳಗ ತೋಟ ಇದೆ, ಮನೆ ಇದೆ, ಈಗ ಇದೆ. ನಾವು ಬರೋ ಟೈಮ್ ಅಲ್ಲಿ ಏನು ಇದ್ದಿಲ್ಲ ಸರ್ ಇಲ್ಲಿ, ಈಗ ನಾವೇ ಮಾಡ್ಕೊಂಡಿದ್ದು ಎಲ್ಲ, ಅದೊಂದು ಖುಷಿ ಇದೆ ನಮ್ಗೆ, ನಾವೇ ಮಾಡ್ಕೊಂಡಿದೀವಿ ಎಲ್ಲಾನು ಅಂತೇಳಿ. ಹೇಳಿ ಹೇಗ್ ಮಾಡ್ಕೊಂಡ್ರಿ ಇದನ್ನೆಲ್ಲ, ಹೇಗಿತ್ತು ಅವಾಗ? ಇರಕ್ಕೆ ಮನೆ ಇದ್ದಿಲ್ಲ, ಬೇರೆಯವ್ರ ಮನೆಯಲ್ಲಿ ಸುಮ್ನೆ ಒಂದ್ ರೂಮ್ ತಗೊಂಡು ಅಲ್ಲಿಂದ ಬರ್ಬೇಕಿತ್ತು. ಒಂದ್ 1/2 ಕಿಲೋಮೀಟರ್ ಇಷ್ಟು ಕೆಸರಿತ್ತು, 3 ಫುಟ್ ಕೆಸರು. ಆ ಕೆಸರಲ್ಲೇ ಅಡ್ಡಾಡ್ಕೊಂಡು ಸುಮಾರು 1/2 ಕಿಲೋಮೀಟರ್ ನಡಿಬೇಕಿತ್ತು, ಆ ಕೆಸರನಲ್ಲೇ ಹೋಗ್ಬೇಕಿತ್ತು. ನಾವು ಅದೆಲ್ಲ ನೋಡಿದ್ದಿಲ್ಲ, ನಮ್ ತಂದೆ ಮನೆಯಲ್ಲೂ ಸ್ವಲ್ಪ ಸುಖಾಗೆ ಇದ್ದಿದ್ವಿ ನಾವು. ಈ ಹೆಣ್ಮಕ್ಳು ಮದ್ವೆನೆ ಆಗ್ಬಾರ್ದೇನೋ ಅನ್ಸ್ಬಿಟ್ಟಿತ್ತು ನನ್ಗೆ ಅವಾಗ ಒಂದ್ಸರಿ. ಅಯ್ಯೋ, ಅಷ್ಟು ಕಷ್ಟ ಇತ್ತು ನಾವು ಬಂದವಾಗ ಇಲ್ಲಿ. ಅಂದ್ರೆ ಮದ್ವೆ ಆದ್ರೆ ಕಷ್ಟ ಅಂತ, ಮದ್ವೆ ಆದ್ರೆ ಕಷ್ಟ ಅಂತ ಆತರದೊಂದು ಫೀಲಿಂಗ್ ಕೂತ್ಬಿಟ್ಟಿತ್ತು ನನ್ನ ತಲೆನಲ್ಲಿ. ಆಗಿನ ಕಷ್ಟ ನೋಡಿ, ನಮ್ ಕಷ್ಟ ನೋಡಿ, ಈಗ ತುಂಬಾ ಚೆನ್ನಾಗಿದೀವಿ. ಈಗ ಎಲ್ಲರೂ ಹೇಳೋಂಗಿದೀವಿ, ಅಷ್ಟು ಚಂದ ಇದೀವಿ. ಅಂದ್ರೆ ರೈತರು ಮದ್ವೆ ಆದ್ರೆ ಕಷ್ಟ ಅಂತ ತುಂಬಿತ್ತ? ಕಷ್ಟ ಅಂದ್ರೆ ಅದೇನಾಗಿತ್ತ, ಒಂದೇ ಸರಿ ಆ ಕಡೆ ಜಮೀನು ಕಳ್ಕೊಂಡಿದೀವಿ, ಈ ಕಡೆ ಏನು ರೆಡಿ ಆಗಿದ್ದಿಲ್ಲ, ಮಕ್ಕಳು ಸಣ್ಣವರಿದ್ರು, ಕೈನಲ್ಲೇನು ಅಂದ್ರೆ ಜಾಬ್ ಅಂತ ಏನು ಫಿಕ್ಸ್ ಇನ್ಕಮ್ ಅಂತ ಏನು ಇರುದಿಲ್ಲಲ್ಲ, ಅದು ಒಂದು ಟೆನ್ಷನ್ ಇತ್ತು. ಹೆಂಗೆ ಮಾಡೋದು, ನಾಳೆ ಹೇಗೆ ನಾಳೆ ಹೇಗೆ ಅಂತ. ಈ ಕೃಷಿ ಮಾಡುವಾಗ ಇವೆಲ್ಲ ಬಡತನವನ್ನ ಎದುರಿಸಿ ಮಾಡಿದ್ದು ಹೇಗ್ ಮಾಡಿದ್ರೆ? ಬಡತನ ಅಂತ ಒಂದ್ 10 ವರ್ಷ ಬಡತನನೇ ಇತ್ತು. ಹೌದು, 10 ವರ್ಷ ದಿವಸ ಕಳೆದಿದ್ದೀವಿ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಿದ್ರೆ ನಮ್ಗೆ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ನನ್ ಮಕ್ಳು ಇಲ್ಲಿಂದ ಪ್ರಧಾನಿ ಅಂತೀವಿ ನಾವು, ಇಲ್ಲಿಂದ 5 ಕಿಲೋಮೀಟರ್ ಇದೆ, ಅಲ್ಲಿಂದ ಅಪ್ ಅಂಡ್ ಡೌನ್ ಡೈಲಿ ವಾಕ್ ಮಾಡ್ಕೊಂಡೆ ಹೋಗ್ತಿದ್ರು ಬೈ ವಾಕ್. ಎಷ್ಟು ಕಷ್ಟ ಇತ್ತಂದ್ರೆ ಈಗ್ಲೂ ಮಕ್ಳು ಅದನ್ನ ನೆನೆಸ್ಕೊಂಡ್ರೆ ಅವ್ರು ಅಳ್ತಾರೆ, ಅವ್ರ ಅಳೋದ್ ನೋಡೋದ್ ನೋಡಿ ನಾವು ಅಳ್ತೀವಿ. ಕನಿಷ್ಠ ಒಂದ್ ಸೈಕಲ್ ಕೊಡ್ಸಕ್ಕೆ ನಮ್ ಕೈನಲ್ಲಿ ಕಾಸಿದ್ದಿಲ್ಲ ಅವಾಗ. ಹತ್ರದಲ್ಲಿ ಸ್ಕೂಲ್ ಇದ್ದಿಲ್ಲ ಅಂದ್ರೆ, ಇಲ್ಲಿ ಇತ್ತು ಮರಾಠಿ ಮೀಡಿಯಂ ಇತ್ತು, ನಮ್ಗೆ ಕನ್ನಡ ಮೀಡಿಯಂ ಬೇಕಂತೇಳಿ ಅಲ್ಲಿ ಹಾಕಿದ್ದೆ ನಾವು.

ಲಪ್ಪಲೆ ಕೇಳೋ ವಾಡೆ ಮನೆ ಮಗನ ಬದೋವಿಯೋ ಗುಡೆ ಚುತೆ ಬಳಗಾದ ಕೋಟಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ ಗುಡೆ ಚುತೆ ಬಳಗಾದ ಕೋಟಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ ಮಾಡೋಬೇಕೋ ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ.